ಸಾರ್ವತ್ರಿಕ ಅನುಭವದಲ್ಲಿ ಸುಂದರವಾದ ಚಿಂತನೆ. ವೇದಾಂತದಲ್ಲಿ ನಂಬಿಕೆಗಳಿಗೆ ಜಾಸ್ತಿ ಅವಕಾಶ ಇಲ್ಲ. ನಂಬಿಕೆಯನ್ನು ವಿರೋಧಿಸುವುದಿಲ್ಲ, ಇವರೇ ನನ್ನ ತಂದೆ ಇವರೇ ನನ್ನ ತಾಯಿ ಅನ್ನೋದಕ್ಕೆ ನಮ್ಮ ಹತ್ರ DNA ಟೆಸ್ಟ್ ಬಿಟ್ಟರೆ ಯಾವುದು ನಮಗೆ ಗ್ಯಾರಂಟಿ ಇಲ್ಲ. ಆದರೂ ಭಾರತ ದೇಶ ನಂಬಿಕೆಗೆ ಬೆಲೆಯನ್ನು ಕೊಡ್ತದೆ. ಇವ್ರು ನನ್ನ ತಂದೆ ಇವ್ರ ನನ್ನ ತಾಯಿ ಅಂದಾಗ ನಮ್ಮ ದೇಶ ಒಪ್ಕೋತ. ಆದರೆ ವೇದಾಂತ ಜಿಜ್ಞಾಸದಲ್ಲಿ ನಂಬಿಕೆಗಳನ್ನು ವಿರೋಧಿಸದೆ ನಂಬಿಕೆಗಳಿಗೆ ಮಾತ್ರ ತನ್ನ ಜಿಜ್ಞಾಸವನ್ನು ಸೀಮಿತಗೊಳಿಸುವುದಿಲ್ಲ, ನಂಬಿಕೆಗೆ ಮಾತ್ರ ನಿಲ್ಲೋದಿಲ್ಲ. ಹಾಗೇನಾದರೂ ನಂಬಿ ನಂಬಿ ನಂಬಿ ನಂಬಿಕೆಯಲ್ಲಿ ನಿಂತುಬಿಟ್ರೆ ಅದಕ್ಕೆ ಕುರುಡು ನಂಬಿಕೆ ಅಂತ ಕರೀತಾರೆ, ಅದಕ್ಕೆ ಅಂಧ ಪರಂಪರ ಅಂತ ಕರೀತಾರೆ, ಬ್ಲೈಂಡ್ ಫೇತ್. ವೇದಾಂತ ಇಸ್ ನಾಟ್ ಅ ಫೇತ್. ವೇದಾಂತ ಇದು ನಂಬಿಕೆ ಅಲ್ಲ. ಹೇಗೆ ಸೂರ್ಯನ ಬೆಳಕು ಇದು ನಂಬಿಕೆ ಅಲ್ಲ, ಬೆಂಕಿಯ ಶಾಖ ಇದು ನಂಬಿಕೆ ಅಲ್ಲ, ಪೃಥ್ವಿ ತಿರುಗುತ್ತದೆ ಇದು ನಂಬಿಕೆ ಅಲ್ಲ. ಒಂದು ಕಾಲದಲ್ಲಿ ಪೃಥ್ವಿ ಪ್ಲೇನ್ ಆಗಿದೆ ಸಮದಟ್ಟಾಗಿದೆ ಅಂತ ಜನ ನೂರಕ್ಕೆ ನೂರು ಒಪ್ಪಿಕೊಂಡಿತ್ತು. ನಂಬಿಕೆನ ಎನ್ನು ವಾಸ್ತವಿಕತೆ. ಆದರೆ ಯಾವಾಗ ವೈಜ್ಞಾನಿಕವಾಗಿ ಸಿದ್ಧವಾಯಿತು ಇದು ಸಮದಟ್ಟಾಗಿಲ್ಲ ಇದು ದುಂಡಿಗಿದೆ ಅಂತ ಸಿದ್ಧವಾಯಿತು. ಈಗ ನಾವೆಲ್ಲ ದುಂಡಗಿದೆ ಅಂತ ನಂಬುತ್ತೇವೆ, ನಮಗೆ ಗೊತ್ತಿದೆ. ಈಗ ನಾವು ನಂಬೋದಿಲ್ಲ. ಯಾರಾದರೂ ಬಂದು ಸಮದಟ್ಟಾಗಿದೆ ಅಂತ ಹೇಳಿದ್ರೆ ಒಗ್ಗ ಚೌಕಾಗಿದೆ ಅಂತ ಹೇಳಿದ್ರೆ ಅದು ಪ್ರಿಜುಮು ಅಲ್ಲ ಚೌಕು ಅಲ್ಲ ಸಮದಟ್ಟಾಗಿಯೂ ಇಲ್ಲ. ಈ ಪೃಥ್ವಿ ಗೋಲಾಕಾರವಾಗಿದೆ. ಹಾಗೆ ವೇದಾಂತ ಇದು ನಂಬಿಕೆಯ ಗ್ರಂಥ ಅಲ್ಲ, ನಂಬಿಕೆಯ ಶಾಸ್ತ್ರ ಅಲ್ಲ, ಇದು ವಾಸ್ತವಿಕತೆಯ ಬಗ್ಗೆ ಜಿಜ್ಞಾಸ. ಪೂರ ವೇದಾಂತ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ಸೂತ್ರ ಭಾಷ್ಯ ಕೃತೌ ಒಂದೇ. ಸೂತ್ರ ಅಂದ್ರೆ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಕೃತವು, ಭಾಷ್ಯಗಳನ್ನು ಬರೆದು ಭಗವಂತಂ ಪುನಃ ಪುನಃ ಏನು ತೋರಿಸ್ತದೆ? ಈ ಜಿಜ್ಞಾಸಕ್ಕೆ ಒಂದು ಮಾರ್ಗದರ್ಶನ ಬೇಕು. ಈ ಜಿಜ್ಞಾಸಕ್ಕೆ ಒಂದು ಮಾರ್ಗದರ್ಶನದ ಅವಶ್ಯಕತೆಯನ್ನು ತೋರಿಸ್ತದೆ. ಸೋ ವೇದಾಂತ ಶಾಸ್ತ್ರಗಳು ಇವು ಜಿಜ್ಞಾಸ ಗ್ರಂಥಗಳು. ಜಿಜ್ಞಾಸ ಗ್ರಂಥಗಳು ನಂಬಿಕೆ ಆಧಾರದ ಮೇಲೆ ಅಲ್ಲ. ಇವು ಈಗ ನಾವು ಪುರಾಣ ಜಿಜ್ಞಾಸ ಮಾಡೋಣ ಅಂತ, ಪಲಿಮಾರು ಮಠ, ಉತ್ತರಾದಿ ಮಠ ಇವರೆಲ್ಲ ಪುರಾಣಗಳ ಮೇಲೆ ಜಿಜ್ಞಾಸ ಮಾಡ್ತಾರೆ. ವಿಷ್ಣುವಿನ ಅರಮನೆ ಹೆಂಗಿದೆ, ವಿಷ್ಣುವಿನ ಅರಮನೆಯಲ್ಲಿ ಎಷ್ಟು ಕೋಣೆಗಳಿವೆ, ಆ ಕೋಣೆಗಳ ಸೈಜ್ ಏನಿದೆ, ವಿಷ್ಣುವಿನ ವೇಷ ಹೇಗಿದೆ, ಅವನ ಬಟ್ಟೆ ಇಂಪೋರ್ಟೆಂಟೋ ಇಲ್ಲ ದೇಶೀಯೋ. ಜಿಜ್ಞಾಸಕ್ಕೆ ಅಂದರೆ ಬೇಕಾದಷ್ಟು ವಿಷಯಗಳು, ಆದರೆ ಇವೆಲ್ಲ ನಂಬಿಕೆಯನ್ನು ಆಧರಿಸಿಕೊಂಡು ಮಾಡುವ ಜಿಜ್ಞಾಸೆ. ವೇದಾಂತ ಶಾಸ್ತ್ರ ನಂಬಿಕೆಯ ಆಧಾರದ ಮೇಲೆ ಅಲ್ಲ, ವಾಸ್ತವಿಕತೆಯ ಆಧಾರದ ಮೇಲೆ. ಮೈಕ್ ಇದೆ, ನಂಬಿಕೆ ಅಲ್ಲ, ವಾಸ್ತವಿಕತೆ. ಸಾವಿಜಿ ಮಾತಾಡಿದ್ದು ಮೈಕ್ ಮೂಲವಾಗಿ ಕೇಳಿಸ್ತದೆ, ನಂಬಿಕೆ ಅಲ್ಲ, ವಾಸ್ತವಿಕತೆ. ಇದ್ರ ಬಗ್ಗೆ ಜಿಜ್ಞಾಸೆ ಮಾಡೋಣ, ಬೇಕಾದಷ್ಟು ಜಿಜ್ಞಾಸೆ ಮಾಡೋಣ. ಯಾವ ಮೇಕು, ಅಭೂಜಾನ, ಹಿಲಿಪ್ಸ, ಈ ಕೆಪಾಸಿಟಿ ಎಷ್ಟಿದೆ, ಇದು ಮಾತಾಡಿದ್ರೆ ಎಷ್ಟು ಜನಕ್ಕೆ ಕೇಳಿಸ್ತದೆ, ಇದರ ಆಯುಷ್ಯ ಎಷ್ಟಿದೆ, ಜಿಜ್ಞಾಸಕ್ಕೆ ಬೇಕಾದಷ್ಟು ಸಂಗತಿ ಮಾಡಿ, ಜಿಜ್ಞಾಸ ಮಾಡಿ, ಅದರ ವಾಸ್ತವಿಕತೆಯನ್ನು ಇಟ್ಟುಕೊಡಿ. ಹೀಗೆ ಲಭ್ಯವಿರುವ ದೃಶ್ಯಗಳ ಬಗ್ಗೆ ನಾವು ಸಾಕಷ್ಟು ಜಿಜ್ಞಾಸ ಮಾಡಲಿಕ್ಕೆ ಅವಕಾಶ ಇದೆ. ದೃಶ್ಯ ವಿಷಯದಲ್ಲಿ ಜಿಜ್ಞಾಸ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ, ಸಾಕಷ್ಟು ಅವಕಾಶ ಇದೆ. ಫಿಸಿಕ್ಸ್ ಅಂತೀರಿ, ಮೆಟಾಫಿಸಿಕ್ಸ್ ಅಂತೀರಿ, ಬಯೋಫಿಸಿಕ್ಸ್ ಅಂತೀರಿ, ಹಂಗೆ ಬೇಕಾದಷ್ಟು ಇದೆ. ಕೆಮಿಸ್ಟ್ರಿ ಅಂತೀರಿ, ಕೆಮಿಸ್ಟ್ರಿ ಒಳಗೆ ಅನೇಕ ಬ್ರಾಂಚಸ್ ಇವೆ, ಅದನ್ನು ನೀವು ಜಿಜ್ಞಾಸ ಮಾಡಬಹುದು. ಮ್ಯಾಥ್ಸ್ ಅಂತೀರಿ, ಮ್ಯಾಥ್ಸ್ನೊಳಗ ಅನೇಕ ಬ್ರಾಂಚಸ್ ಇವೆ, ಅವುಗಳ ಜಿಜ್ಞಾಸ. ವೇದಿಕ್ ಮ್ಯಾಥಮೆಟಿಕ್ಸ್ ಇದೆ, ಟ್ರಿಗ್ನೋಮೆಟ್ರಿ ಇದೆ, ಆಲ್ಜಿಬ್ರಾ ಇದೆ, ಇನ್ನೊಂದು ಯಾವುದದು ಮ್ಯಾಥಮೆಟಿಕ್ಸ್ನೊಳಗೆ ಕ್ಯಾಲ್ಕುಲಸ್, ಕ್ಯಾಲ್ಕುಲಸ್, ಕ್ಯಾಲ್ಕುಲಸ್ ಅದನ್ನು ಇವ್ ಮ್ಯಾಥ್ಸ್ನೊಳಗೆ ಗಣಿತದೊಳಗೆ ಎಷ್ಟು ಬ್ರಾಂಚಸ್. ಬಟ್ ಅಷ್ಟು ದೃಶ್ಯ ದೃಶ್ಯಗಳನ್ನ ಅರ್ಥಾತ್ ವಾಸ್ತವಿಕತೆಗಳನ್ನೇ ಇಟ್ಟುಕೊಂಡು ಜಿಜ್ಞಾಸ ಮಾಡುವುದು ಬೇರೆ, ನನ್ನ ಬಗ್ಗೆ ಜಿಜ್ಞಾಸ ಮಾಡುವುದು ಬೇರೆ. ಅದು ವಾಸ್ತವಿಕತೆಯೇ, ನಾನು ಎನ್ನುವ ಸಬ್ಜೆಕ್ಟ್ ಕೂಡ ವಾಸ್ತವಿಕತೆಯೇ. ಇದನ್ನು ನಂಬಿದ್ಯಲ್ಲ, ನಾ ಇದ್ದೇನೆ ನಂಬುತ್ತೀಯೋ ಏನೋ ನಿಂಗೆ ಗೊತ್ತೋ, ಇಷ್ಟೇ ಹೇಳ್ಬಿಡ. ಆ ಬಾಧಿಕದ ಪ್ರಭು, ನಾ ಇದ್ದೇನೋ ಇಲ್ಲೋ, ನಾ ಇದ್ದೇನೆ ನಿನಗೆ ಹೆಂಗ ಅನಿಸ್ತದೆ, ನಾ ಇದ್ದೇನೆ ಅನಿಸ್ತದೆ, ಯಾರಿಗೂ ಕೇಳಬೇಕಾಗಿಲ್ಲ. ಆದರೆ ಇವನ ಬಗ್ಗೆ ಜಿಜ್ಞಾಸ ಮಾಡಲಿಕ್ಕೆ ನಮಗೆ ಏನೂ ಇಲ್ಲ. ವೇದಾಂತ ಶಾಸ್ತ್ರ ಒಂದು ಬಿಟ್ಟರೆ ನಾನುವಿನ ಬಗ್ಗೆ ಜಿಜ್ಞಾಸ ಮಾಡಲಿಕ್ಕೆ ನಮಗೆ ಪ್ರಮಾಣಗಳೇ ಇಲ್ಲ. ನಾನುವಿನ ಬಗ್ಗೆ ನಂಬಲಿಕ್ಕೆ ಸಾಕಷ್ಟು ಪ್ರಮಾಣಗಳಿವೆ. ಅವನು ಬರ್ತಾನೆ ಮಹಾಬಾ, ಮುಂದಿನ ವರ್ಷ ಅಷ್ಟೊತ್ತಿಗೆ ನೀನು ಎರಡು ಅಪಾರ್ಟ್ಮೆಂಟ್ ಅನ್ನು ಕಟ್ಟಿಸ್ಕೋತೀಯ. ಈಗ ನಂಬಿಕೆ ಇಲ್ಲ, ನಂಬಿಕೆಯೋ ಇಲ್ಲೋ ನಿನ್ನ ಕೆಪಾಸಿಟಿ ಬಗ್ಗೆ, ನಾ ಕಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಇದು ನಂಬಿಕೆಯೋ ಇಲ್ಲೋ ನೀನು ನೋಡು. ಇನ್ನು 6 ತಿಂಗಳಿಗೆ ನೀನು ಹಾಸ್ಪಿಟಲ್ ಸೇರ್ತೀಯ, ಹೌದಾ? ಇವತ್ತು ಕಡಿಮೆ ಮಾಡು, ಪವರ್ಫುಲ್ ಜನರೇಟರ್ ಇಲ್ಲ ಇದು, ಕೆ ಇ ಬಿ ಪವರ್, ಹೀಗಾಗಿ ಪವರ್ ಫುಲ್ ಅದು. ಇದುವಿನ ಬಗ್ಗೆ, ದೃಶ್ಯದ ಬಗ್ಗೆ ಜಿಜ್ಞಾಸಕ್ಕೆ ವಾಸ್ತವಿಕಾಂಶಗಳನ್ನು ಆಧರಿಸಿಕೊಂಡು ಸಾಕಷ್ಟು ಅವಕಾಶಗಳಿವೆ. ದೃಶ್ಯಗಳ ಬಗ್ಗೆ ಪುರಾಣಗಳನ್ನ, ನಂಬಿಕೆಗಳನ್ನ ಆಧರಿಸಿಯೂ ಕೂಡ ಜಿಜ್ಞಾಸೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಆದರೆ ದೃಕ್ ಬಗ್ಗೆ ಏನ್ರಿ, ದೃಕ್ ಬಗ್ಗೆ ನಮಗೆ ಏನು ಅವಕಾಶಗಳಿವೆ? ಹೀಗಾಗಿ ವಿವೇಕ ಅನ್ನುವ ಶಬ್ದವನ್ನ ದೃಶ್ಯಗಳನ್ನ ದೃಶ್ಯಗಳಿಂದ ವಿಂಗಡಿಸಲಿಕ್ಕೆ ಮಾತ್ರ ಸೀಮಿತಗೊಳಿಸಬಾರದು. ದೃಕ್ಕನ ಬಗ್ಗೆಯೂ ವಿವೇಕ ಬೇಕಾಗಿಲ್ಲ. ಈ ದೃಕ್ಕ ದೃಶ್ಯ ಇವರಿಬ್ಬರಲ್ಲಿ ಏನು ಗೊಂದಲ ಉಂಟಾಗ್ತದೆ, ಕನ್ಫ್ಯೂಷನ್ ಉಂಟಾಗ್ತದೆ, ಆವಾಗ ವಿವೇಕದ ಜಿಜ್ಞಾಸ ಅವಶ್ಯಕತೆ ಬೇಕು. ಏನ್ ಕನ್ಫ್ಯೂಷನ್ ಆಗ್ತದೆ ಸ್ವಾಮೀಜಿ, ಏನು ಕನ್ಫ್ಯೂಷನ್ ಆಗ್ತದೆ, ಇದು ಇದು ನಾನು ಕನ್ಫ್ಯೂಷನ್ ಇದ್ದಿದ್ದ ಇದೇ. ಡಾಕ್ಟರ್ ಹತ್ರ ಹೋಗಿ ನನಗೆ ನೋವಾಗಿದೆ ಅಂತ ಹೇಳಿಕೊಂಡು ಡಾಕ್ಟರ್ ಹತ್ರ ಹೋದಾಗ ನಿನ್ನ ಪರೀಕ್ಷಿಸ್ತಾರೋ ನೋವಾಗಿರೋ ಜಾಗ ಪರೀಕ್ಷಿಸ್ತಾರೋ ಕೇಳ್ತಾರ ಅವ್ರು ಸ್ಪಷ್ಟ, ಎಲ್ಲಿ ನೋವಾಗಿದೆ? ನೀ ಮತ್ತೆ ಇದ ಮಾತು ಹೇಳಿದ್ರೆ ಏನ್ ಡಾಕ್ಟ್ರೆ ನನಗೆ ಕೇಳ್ತಿರಲ್ಲ, ನನಗೆ ನೋವಾಗಿದೆ ಅಂತ ಹೇಳಿಲ್ವಾ? ಅಪ್ಪ ನಿನಗೆ ನೋವಾಗಿದೆ, ಆದ್ರೆ ಎಲ್ಲಿ ನೋವಾಗಿದೆ ಅದನ್ನ ನೀವು ಗುರುತಿಸ್ರಿ ನನಗೆಲ್ಲೂ. ನೀವು ಗುರುತಿಸ್ರಿ ಅಲ್ಲಪ್ಪ, ನಾನು ನಿನ್ ನೋವು, ನಿನ್ ನೋವಿನ ಕಾರಣ ಎಲ್ಲಾನು ಗುರುತಿಸ್ತೇನೆ. ಇದು ಕಾಲು ನೋವಾಗಿದ್ಯಾ? ಅಲ್ಲ. ಹಂಗ್ರೆ ಹೇಳು ಮತ್ತೆ ಏನು ನೋವಾಗಿದೆ? ಆವಾಗ ಅಂತಾನೆ, ಇಲ್ಲಿ ಬಲಗಡೆ ಹೊಟ್ಟೆಯಾಗ ನೋವಾಗಿದೆ. ಈಗ ಡಾಕ್ಟರು ನಿನ್ನನ್ನ ಪರೀಕ್ಷಿಸ್ತಾರೋ ಏನು ಹೊಟ್ಟೆ ಪರೀಕ್ಷಿಸ್ತಾರೋ? ಹೊಟ್ಟೆ ಇದು ನಿನಗೆ ಇದುನೋ ಏನು ಅದು ನೀನು? ಅವ್ರು ಹೊಟ್ಟೆ ಹಿಡಿತಾರೆ. ಅಲ್ಲಲ್ಲ ಡಾಕ್ಟ್ರೆ, ಸ್ವಲ್ಪ ಇನ್ನೂ ಸ್ವಲ್ಪ ಕೆಳಗೆ, ಅಲ್ಲಿ ಅಲ್ಲ, ಇನ್ನೂ ಸ್ವಲ್ಪ ಕೆಳಗೆ ಹೋಗ್ರಿ. ಓ ಹಾ, ಅಲ್ಲೇ ನೋಡ್ರಿ, ಭಾರಿ ನೋವು. ಮೊಬೈಲ್ ಅಲ್ಲಿಲ್ಲಪ್ಪ, ಅಲ್ಲಿ ಮುಂದಿನ ಟೇಬಲ್, ಆ ಟೇಬಲಲ್ಲು, ಅದ್ರ ಮುಂದಿನ ಟೇಬಲ್ಲು, ಆ ಟೇಬಲ್ ಅಲ್ಲೆಲ್ಲೋ ಎಡಕದ ಅಂತ ನೀ ಹಿಂಗೆಲ್ಲ ಹೇಳಲಿಕ್ಕೆ ಸಾಧ್ಯ ಇದೆ? ಯಾಕಂದ್ರೆ ಮೊಬೈಲು ಇದು ಇದು ಇದು ಮೊಬೈಲ್, ಇದು ಹ್ಯಾಂಡ್ಸೆಟ್, ಇದು ಕೆಂಪು ಬಣ್ಣ, ಇದು ಕಪ್ಪು ಬಣ್ಣ, ಹಾಗೆಯೇ ಇದು ನೋವು. ಈ ಇದು ನೋವು ಇದ್ದದ್ದು ದೃಶ್ಯ, ಆ ದೃಶ್ಯ ಇದ್ದದ್ದು ದೃಕ್ ಆಯ್ತೋ ಇಲ್ಲ? ಡಾಕ್ಟರ್ ಬರುವಾಗ ಏನಾಗಿತ್ತು? ದೃಕ್ ಆಗಿತ್ತೋ ಇಲ್ಲ? ಏನಂತ ದೃಕ್ ಆಗಿತ್ತು? ನನಗನು ಈ ಕನ್ಫ್ಯೂಷನ್ ಅನ್ನ, ಈ ಗೊಂದಲವನ್ನ ಹ್ಯಾಂಗ್ ಬೇರ್ಪಡಿಸ್ತೀಯ? ತಿಳ್ಕೊಂಬಿಟ್ರೆ ರಾತ್ರಿ ಏನ್ ತಿಳ್ಕೊತಿಪ್ಪ, ಈ ಶರೀರ ನಾನಲ್ಲ, ತಿಳ್ಕೊಂಬಿಡುದು ಶರೀರ ಯಾಕೆ ನಾನಲ್ಲ, ಶರೀರ ಯಾಕೆ ಇದು, ಇದು ಯುಷ್ಮತ್ ಯಾಕೆ, ಅದು ಅಸ್ಮತ್ ಯಾಕೆ ಅಲ್ಲ. ಏನಾಗಿದೆ? ದೃಶ್ಯವು ದೃಕ್ ಆಗಿದೆ, ದೃಕ್ ದೃಶ್ಯವಾಗಿದೆ, ದೃಕ್ ಸಾಕ್ಷಿ ಆತ್ಮ, ಸುಮ್ಮನೆ ಸಂದರ್ಭ ಅನುಸಾರವಾಗಿ ಒಂದು ವಾಕ್ಯ. ದೃಕ್ ಸಾಕ್ಷಿ ಚೈತನ್ಯ ಆತ್ಮ ಗೊಂದಲದ ಸಮಯದೊಳಗೆ ಅದು ಸಾಕ್ಷಿ ಚೈತನ್ಯ ಆತ್ಮ ಆಗುವುದಿಲ್ಲ, ಅದೇನಾಗಿರ್ತದೆ? ಪರಮಾತ್ಮ ಅಂತಾಗಿರ್ತದೆ. ಆ ಪರಮಾತ್ಮ ಎಲ್ಲಿದ್ದಾನ ಅಂತ ಕೇಳಿದಾಗ ಈಗ ನೀವೇನ್ ಮಾಡ್ತೀರಿ? ದೃಶ್ಯವಾಗಿ ಹೇಳ್ತೀರ ದೃಕ್ ಆಗಿ ಹೇಳ್ತೀರ? ದೃಶ್ಯವಾಗಿ ಎಲ್ಲಿದ್ದಾನೆ? ವೈಕುಂಠ, ಕೈಲಾಸ, ತಿರುಪತಿ, ರಾಮೇಶ್ವರ, ಶ್ರೀಶೈಲ ಹೇಳ್ಕೊತೋಗಂಗೆ, ನಮ್ಮನೆ ಜಗಲಿ ಮೇಲೆ ದೃಕ್ ಏನಾಗ್ಬಿಡ್ತು, ದೃಶ್ಯ ಏನಾಗ್ಬಿಡ್ತು. ಈ ಪ್ರಕಾರವಾಗಿ ದೃಕ್ ದೃಶ್ಯ ಇವರಿಬ್ಬರಲ್ಲಿ ಅಸ್ಮತ ಯುಷ್ಮತ ಪ್ರತ್ಯಯೋಹೋ ವಿಷಯ ವಿಷಯಿನೋಹೋ ಇತರೇತರ ಅಧ್ಯಾಸ ಬ್ರಹ್ಮಸೂತ್ರದೊಳಗೆ ಬರ್ತದೆ. ಅಸ್ಮತ ಯುಷ್ಮತ ಪ್ರತ್ಯಯೋಹೋ ಅಸ್ಮತ ಅಸ್ಮತ ಆಗಿತ್ತು ಅಂದ್ರೆ ವೇದಾಂತ ಬೇಕಾಗಿಲ್ಲ, ಯುಷ್ಮತ ಯುಷ್ಮತ ಆಗಿತ್ತು ಅಂದ್ರೆ ವೇದಾಂತ ಬೇಕಾಗಿಲ್ಲ. ಅಸ್ಮತ ಯುಷ್ಮತ ಎರಡೂ ಬೆರೆತುಕೊಂಡಾಗ ಇವು ಎರಡೂ ಸಂಯೋಗವನ್ನು ಹೊಂದಿದಾಗ ಆವಾಗ ವೇದಾಂತ ಶಾಸ್ತ್ರಗಳು ವಿವೇಕಯುಕ್ತವಾದ ಜಿಜ್ಞಾಸವನ್ನು ಮಾಡಿಸ್ತವೆ. ಆ ದೃಷ್ಟಿಯಲ್ಲಿ ನಮಗೆ ದೃಕ್ ದೃಶ್ಯ ವಿವೇಕ ಅನ್ನುವ ಗ್ರಂಥ ಲಭ್ಯ. ಇಲ್ಲದೆ ಹೋದರೆ ನಾವು ಯಾರು ಜಿಜ್ಞಾಸೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಮೊದಲು ಪ್ರಮಾಣ ಶಾಸ್ತ್ರವನ್ನು ಒಪ್ಕೋಬೇಕು. ಏನೆಂದು ಶಾಸ್ತ್ರಗಳನ್ನು ಪ್ರಮಾಣ ಅಂತ ಒಪ್ಕೋಬೇಕು. ಬಹಳ ಕಷ್ಟ ಇದೆ, ತುಂಬ ಕಷ್ಟ ಇದೆ ನಮಗೆ. ಯಾರ್ಯಾರೋ ಆಪ್ತ ಪುರುಷರು ಪ್ರಮಾಣ ಆಗ್ತಾರೆ ವಿನಃ ಶಾಸ್ತ್ರವು ನಮಗೆ ಆಪ್ತ ಪುರುಷ ಅಂತ ಅನಿಸುದು. ಅದಕ್ಕೆ ಥಿಯರಿ ಅಂತಾರೆ ಇದೆಲ್ಲ. ಏನಿದೆ ಥಿಯರಿ? ನೀವ್ಯಾರಪ್ಪ? ನಾವು ಪ್ರಾಕ್ಟಿಕಲ್ ವೇದಾಂತ. ಏನ್ ನಿಮ್ ಪ್ರಾಕ್ಟಿಕಲ್ ವೇದಾಂತ? ಅದು ಮೇಲೆ ಕೆಳಗೆ ಪ್ರಾಕ್ಟಿಕಲ್ ಆಗಿ ಮೇಲೆ ಕೆಳಗೆ ಪ್ರಾಕ್ಟಿಕಲ್ ಆಗಿ ಮೇಲೆ ಕೆಳಗೆ ನಾವು ಅದನ್ನು ಅನುಭವಿಸ್ತೀವ್ರಿ. ಇನ್ನೊಂದೇನು ಹೇಳ್ತಾರೆ, ಟ್ರಾನ್ಸೆಂಡೆಂಟಲ್. ಇದು ಕನ್ನಡದಲ್ಲಿ ಭಾಳ ಚಂದ ಹೇಳಿದ್ರು. ಅವರು ಟ್ರಾನ್ಸ್ನಲ್ಲಿ ಹೋಗ್ತಾರೆ ನೋಡ್ರಿ ಸ್ವಾಮಿ, ಕುರ್ಸೋದ್ರೆ ಬಾಜಿ ಕುರ್ಸೋತಾರೆ ನನಗೆ ನೋಡ್ರಿ ಸ್ವಾಮಿಜಿ. ಈಗ ನೋಡಿ, ಈಗ ನೋಡ್ರಿ, ಇನ್ನು 10 ನಿಮಿಷ ಹಂಗೆ ಟ್ರಾನ್ಸ್ನಲ್ಲಿ ಹೋಗ್ತಾರೆ. ಟ್ರಾನ್ಸ್ ಅಂದ್ರೆ ಹುಚ್ಚರು ಅಂತ ಅರ್ಥ. ತೂರಾಡಕತ್ ಹೋಗ್ತಾರೆ, ಕುಣಿದಾಡಕತ್ ಬಿಡ್ತಾರೆ, ಹರಾಡಕತ್ ಬಿಡ್ತಾರೆ, ಟ್ರಾನ್ಸ್. ನಾನೊಂದೆ ಅದು ಅವರು ಹಂಗೆ ಮಾಡ್ಲಿಕ್ಕೆ ಟ್ರಾನ್ಸ್, ಅವರು ಬ್ರಹ್ಮಾನಂದದೊಳಗೆ ತೇಲಾಡ್ಲಿಕ್ಕತ್ತಾರೆ. ಈ ಬ್ರಹ್ಮಾನಂದದೊಳಗೆ ಇದ್ದವರೆಲ್ಲ ತೇಲಾಡ್ಲಿಕ್ಕತ್ತಿದ್ರು ಅಂತಂದ್ರೆ ಈ ಪೃಥ್ವಿ ತಿರುಗುದಿಲ್ಲ, ಹಾರಾಡ್ಲಿಕ್ಕತ್ತಿದ್ರು. ಯಾಕೆ ಹಾರಾಡ್ತದಂದ್ರೆ ತೇಲಾಡೋ ಬಹಳ ಮುಂದೆ ಆಗ್ಯಾರ. ಏನ್ ನೀವು ಮಾತಾಡ್ತೀರಿ? ಬ್ರಹ್ಮಾನಂದದಲ್ಲಿ ತೇಲಾಡ್ತಾರೆ. ಒಂದು ಕಪಾಳ ಹೊಡೆದು ಬಿಡ್ರಿ ಪರಪ್ಪರ್ ದಾರಿ ಇನ್ನು ಎಂದೆಂದು ತೇಲಾಡಿದ್ರು. ಸೆಲ್ಫ್ ಇಂಪ್ರೂವ್ ತಮ್ಮನ್ನು ತಾವ ಇಂಪ್ರೂವ್ ಮಾಡ್ಕೊತಾರೆ. ನನಗೆ ಹಿಂಗಾಗಿದೆ, ನಾ ಹಿಂಗಿದ್ದೇನೆ, ನಾ ಈಗ ಹಗರಾಗೇನೆ. ಅವ್ರು ಹಗರಾಗಿರೋದೆ ಭೂಮಿ ಮೇಲೆ ಇರ್ತಾರ, ಅವರು ಹಗರಾಗೇನೆ ಅಂತ ತಿಳ್ಕೊಂಡ ಕೂಡೇ ಹಿಂಗ ಹಿಂಗ ಹಗರಾಗಿ ಅವನು ಗೊತ್ತಿದೆ. ಆಲ್ ಬಿಕಾಸ್ ಪ್ರಮಾಣ ಇಸ್ ನಾಟ್ ಅಕ್ಸೆಪ್ಟೆಡ್. ಯಾರ್ಯಾರು ಆಪ್ತ ಪುರುಷರು ಪ್ರಮಾಣ ಆಗ್ತಾವ ನಮಗೆ, ಮಲಗುಂದು ಎಲ್ಲಿದೆ? ಎತ್ತನಹಳ್ಳಿ ಕ್ರಾಸಿಂಗ್ ನಿಂತ್ಕೊಂಡು ಮಲಗುಂದು ಯಾ ಕಡೆಗೆ, ಈ ಕಡೆಗೆ ಹೋಗ್ಬೇಕಾ, ಈ ಕಡೆಗೆ ಹೋಗ್ಬೇಕಾ? ಅವ ಕುರಿ ಕಾಯೋ, ಆದರೂ ಕೂಡ ಅವನು ನಿಮಗೆ ಆಪ್ತ ಪುರುಷ. ಅವನು ಹೇಳಿದ ಮಾತು ವೇದವಾಕ್ಯ. ಸಾಹೇಬ್ರ ಹಿಂಗೆ ಸೀದಾ ಹೋದ್ರೆ ಎತ್ತನಹಳ್ಳಿ ಬರ್ತೈತ್ರಿ, ಹೋಗ್ಬೇಡ್ರಿ ಈ ಕಡೆಗೆ ಹೋಗ್ರಿ, ಮಲಗುಂದ ಬರೇ 2 ಕಿಲೋಮೀಟರ್ ಐತೆ ನೋಡ್ರಿ ಇಲ್ಲಿಂದ ಹೋಗ್ರಿ. ಈಗ ಅವನ ವಾಕ್ಯ ಏನಾಯ್ತು ನಮಗೆ? ಆಪ್ತ ವಾಕ್ಯ. ಇದು ಆತ್ಮ ಬ್ರಹ್ಮ ದೃಕ್ ನಾನು, ಇದು ಮಲಗುಂದ ಊರ್ನಂಗ ಒಂದು ವಸ್ತುನ, ಒಂದು ಪದಾರ್ಥನ. ಇದಕ್ಕೆ ಯಾರು ಆಪ್ತ ಪುರುಷ? ಬಿಟ್ಟರೆ ನಿಮಗೆ ಬೇರೆ ದಾರಿನೇ ಇಲ್ಲ. ಎಷ್ಟು ಜಲ್ದಿ ಸಾಧ್ಯ ಜಲ್ದಿ ಉಪನಿಷತ್ತೋಡು ಕೈಯೊಳಗೆ. ಅವ ಎಲ್ಲೇ ಇರಲಿ, ಆ ಗುರುಜಿ ಆಚಾರ್ಯ ಸ್ವಾಮಿ ಸನ್ಯಾಸಿ ಅವ ಯಾರೇ ಹೇಳಿರಲಿ, ದಾರಿ ಇಲ್ಲದ ಜಗ್ ಎಳ್ಕೊಂಬಂದು ಕೂಡಿಸ್ರಿ, ಪಾಠ ಕಲೀರಿ. ಇದ್ದು ಹೋದ್ರೆ ಭಾಳ ಲೇಟ್ ಆದ್ರೆ ಭಾಳ ಕಷ್ಟ ಆಗುತ್ತೆ, ಸಿಗುದಿಲ್ಲ. ಈಗ ನೀವ ನೋಡ್ರಿ, ಈಗ ನಾವು ಜಿಜ್ಞಾಸ ಮಾಡಿದ್ವಿ, ಯಾರಾದರೂ ಒಬ್ರು ಆಪ್ತ ಪುರುಷರಾಗಿ ಹೋದಾಗಿತ್ತು. ಕಾರ್ನಲ್ಲಿ ಹೋಗೋರು, ಟ್ರ್ಯಾಕ್ಟರ್ನಲ್ಲಿ ಹೋಗೋರು, ಸೈಕಲ್ ಮೇಲೆ ಹೋಗೋರು, ಮೋಟರ್ ಬೈಕ್ ಮೇಲೆ ಹೋಗೋರು, ದನ ಕಾಯೋರು, ಕುರಿ ಕಾಯೋರು, ಯಾರೋ ಒಬ್ರು ಒಂದು ವೇಳೆ ಈ ಆತ್ಮ ಅನ್ನೋದು ಒಂದು ವಸ್ತು, ಒಂದು ಪದಾರ್ಥ, ಒಂದು ಸ್ಥಾನ, ಒಂದು ಕಾಲ, ಒಂದು ದೇಶ ಅಂತ ಆಗಿದ್ದೆ. ಆದರೆ ಯಾರೋ ಒಬ್ರು ಹೇಳ್ಬೋದಾಗಿತ್ತು ನಮಗೆ, 7 ತನಕ ತಡೀರಿ ನಿಮಗೆ ಬಸ್ ಬರ್ತದ, ನೀವು ಕ್ಯಾಚ್ ಮಾಡ್ತೀರಿ, ಹಂಗೆ ಬೆಳಿಗ್ಗೆ 4 ತನಕ ತಡೀರಿ ನಿಮಗೆ ಬ್ರಹ್ಮ ವಿದ್ಯಾ ಪ್ರಾಪ್ತಿ ಆಗ್ತದೆ, ಬ್ರಹ್ಮ ಜ್ಞಾನ ಆಗ್ತದೆ ಅಂತ ಯಾರಾದರೂ ಒಬ್ರು ಹೇಳ್ಬೋದಾಗಿತ್ತು. ಒಂದು ವೇಳೆ ಅದು ಕಾಲದ ಮಿತಿಯಲ್ಲಿ ಇದ್ದದ್ದೇ ಆದ ಶಾಸ್ತ್ರ ಒಂದೇ ಪ್ರಮಾಣ. ಅದು ಮಾತ್ರ ಏನನ್ನು ನಿರೀಕ್ಷಿಸದೆ, ಏನನ್ನು ಆಪೇಕ್ಷಿಸದೆ, ಯಾವ ಪೂರ್ವಗ್ರಹ ಚಿಂತನೆಯನ್ನು ಇಟ್ಟುಕೊಳ್ಳದೆ ಸ್ವಚ್ಛ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ, ಜಾತಿ ಕುಲ ಗೋತ್ರ ಲಿಂಗಭೇದ ಎಲ್ಲ ರಹಿತವಾಗಿ ತಿಳಿಸಿಕೊಡುವಂತಹದ್ದು ಯಾವುದಾದ್ರೂ ಒಂದು ಇತ್ತು ಅದರ ಮಾಧ್ಯಮ, ಅದು ಶಾಸ್ತ್ರ ಪ್ರಮಾಣ. ಹೀಗಾಗಿ ದೃಕ್ ದೃಶ್ಯ ವಿವೇಕದ ಅವಶ್ಯಕತೆ ಯಾಕೆ ಅಂತಂದ್ರೆ, ಯುಷ್ಮತ ಅಸ್ಮತ ಇವು ಎರಡು ಏನಾಗುತ್ತವೆ, ಒಂದರಲ್ಲಿ ಒಂದು ಮಿಕ್ಸಪ್ ಆದಂತೆ. ಕನ್ನಡಿ ಎದುರಿಗೆ ನಿಂತ್ಕೊಂಡು ಆ ಕನ್ನಡಿ ನೋಡ್ತಾನ, ಬರ್ತಾನ, ಸೋಪಚ್ಚಿ ಮಮ್ಮುಖ ತೊಳ್ಕೋತಾನ, ಮತ್ತೆ ಹೋಗಿ ನೋಡ್ತಾನ, ಮತ್ತು ಪ್ಯಾಚ್ ಹಂಗ ಅವ, ಮತ್ತೆ ಬರ್ತಾನ, ಮತ್ತೆ ಸೋಪ್ ಹಚ್ಕೋತಾನ, ಮತ್ತೆ ತಿಕ್ಕೋತಾನ, ಮತ್ತೆ ಟ್ಯಾಬ್ಲೆಟ್ ಹೊಸ್ಕೋತಾನ, ಕನ್ನಡಿ ನೋಡಿದ ಮತ್ತು ಪ್ಯಾಚ್ ಹಂಗ ಅವ, ಹೋಗವಲ್ವ ಏನಾಗಿರ್ಬೋದು? ಅದ ಪ್ಯಾಚ್ ಇರೋದು ಕನ್ನಡಿಗೆ, ಒರೆಸ್ಬೇಕಾದೇನು ಇವ ಒರೆಸ್ಕೊಳ್ಕತ್ತಾನೇನು? ಅದು ಯಾವ ಮಕ ಅಂದ್ರೆ ಅಲ್ಲಿ ಪ್ರತಿಬಿಂಬ, ಆ ಪ್ರತಿಬಿಂಬವನ್ನು ತಾನು ಅಂದ್ಕೊಂಡ್ಬಿಟ್ಟಾನ. ಇವೆರಡು ಮಿಕ್ಸಪ್ ಆಗ್ಯವಲ್ಲ, ಇವನ್ನ ಹೆಂಗ್ ಬಿಡಿಸ್ತೀರಿ? ತಿಕ್ಕಿ ತಿಕ್ಕಿ ಬಿಡಿಸ್ತೀರಾ? ವಿವೇಕ ಏನು? ವಿವೇಕ ನಿನಗ ಹತ್ತೇ ಇಲ್ಲ, ಪ್ರತಿಬಿಂಬಕ್ಕೂ ಅಂಟುಕೊಂಡಿಲ್ಲ, ಅದು ಕನ್ನಡಿಗಿದೆ. ನೀನ್ ಯಾಕೆ ತಲೆ ಕೆಡಿಸೋತಿಲ್ಲ? ಸ್ವಲ್ಪ ಪಕ್ಕಕ್ಕೆ ಸರ್ ನೋಡ್ಬಿಡಿ, ನಿನ್ನ ಮುಖ ಸ್ವಚ್ಛ. ಕನ್ನಡಿ ಒರೆಸು, ಬೇರೆ ಕನ್ನಡಿ ಹಾಕು, ನಿನ್ನ ಮುಖ ಹೇಗಿದೆ ಹಾಗೆ. ನಾನು ಮತ್ತು ನನ್ನ ಪ್ರತಿಬಿಂಬ ಎರಡೂ ಮಿಕ್ಸ್ ಆಗಿವೆಲ್ಲ, ಇದನ್ನ ಹೇಗೆ ಬೇರ್ಪಡಿಸ್ತೀರಿ ಈಗ? ವಿವೇಕದಿಂದ. ಏನು ವಿವೇಕ? ನನಗೂ ಪ್ರತಿಬಿಂಬಕ್ಕೂ ಏನು ಸಂಬಂಧನ ಇದೆ? ಈ ವಿವೇಕಯುಕ್ತವಾದ ಜಿಜ್ಞಾಸವನ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ರೂಪಂ ದೃಶ್ಯಂ, ಇಂದ್ರಿಯಗಳಿಗೆ ಲಭ್ಯವಿರುವಂತಹ ವಿಷಯಗಳು ಏನಿವೆಯೋ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವಷ್ಟು ವಿಷಯಗಳು ದೃಶ್ಯ ಅಂದ್ರೇನು? ಅನುಭವಕ್ಕೆ ಒಳಪಟ್ಟಿವೆ. ರೂಪಂ ದೃಶ್ಯ, ಲೋಚನಂ ದೃಕ್. ದೃಕ್ ಯಾರು? ನಿಮ್ಮ ನೋಟ್ಸ್ನಲ್ಲಿ ಯಾರು ಬರೆದಿರಿ? ದೃಕ್ ಸಾಕ್ಷಿ. ಒಮ್ಗಿಲ ಸಾಕ್ಷಿ ದೃಕ್ ಅಂದ್ರೆ ಜಂಪ್ ಮಾಡಿಬಿಟ್ರೆ ಮತ್ತೆ ಅಭ್ಯಾಸ ಯಾಕೆ ಮಾಡ್ತೀರಿ ಹಂಗ? ಇಲ್ಲಿ ನೋಡ್ರಿ, ದೃಕ್ ಸಾಕ್ಷಿ ಅಂತ ಹೇಳಿದ್ರು ಅವ್ರು ಏನ್ ಹೇಳ್ತಾರೆ? ಕಾಲೋಚನಂ ದೃಕ್. ರೂಪಗಳು ದೃಶ್ಯ. ಇಲ್ಲಿ ರೂಪ ಅಂದ್ರೆ, ರೂಪ ಅಂದ್ರೆ ಇತರ ಎಲ್ಲ ಇಂದ್ರಿಯಗಳನ್ನು ಇಲ್ಲಿ ಲೆಕ್ಕಕ್ಕೆ ತಗೋಬೇಕು. ಗೊತ್ತಾಯ್ತಾ? ಇತರ ವಿಷಯಗಳು, ಆ ವಿಷಯ ತಕ್ಕಂತೆ ಇಂದ್ರಿಯಗಳು ಎಲ್ಲವನ್ನು ಲೆಕ್ಕಕ್ಕೆ ತಗೋಬೇಕು. ಆದ್ರೆ ಅವೆಲ್ಲವನ್ನು ನಿಮಿತ್ತ ಮಾಡಿಕೊಂಡು ಒಂದೇ ಜಿಜ್ಞಾಸೆ ಮಾಡ್ತಾ ಇದ್ದಾರೆ. ರೂಪ ಇದು ದೃಶ್ಯ, ಆನೆ, ಕುದುರೆ, ವೃಕ್ಷ, ಪಕ್ಷಿ, ವನಸ್ಪತಿ, ಪರ್ವತ, ನದಿ, ಆಕಾಶ, ಬೆಂಕಿ, ನೀರು, ಎಲ್ಲ ದೃಶ್ಯಗಳು. ಇಷ್ಟು ದೃಶ್ಯಗಳು ಯಾರಿಗೆ ದೃಶ್ಯಗಳು? ಅವ್ರು ಹೇಳ್ತಾರೆ, ಕಣ್ಣಿಗೆ ದೃಶ್ಯ. ಕಣ್ಣಿಗೆ ದೃಶ್ಯಗಳು ಯಾಕಂದ್ರೆ ದೃಶ್ಯಗಳು ಬದಲಾಗ್ತವೆ. ಕಣ್ಣು ಹೆಂಗಿದೆಯೋ ಹಾಗೆ ಇದೆ. ಆನೆಯನ್ನ ಕಂಡಾಗ ಕಣ್ಣು ಆನೆ ಆಗಿಲ್ಲ, ಆನೆಯನ್ನ ಕಂಡಾಗ ಕಣ್ಣು ಆನೆ ಆಗ್ಬಿಡ್ತು ಅಂತಂದ್ರೆ ಕುದುರೆಯನ್ನ ಕಂಡಾಗ ಏನಾಗ್ತದೆ? ಆಗುದಿಲ್ಲ. ಆನೆ ಹಂಗ ಕಾಣಿಸ್ತದೆ ಕುದುರೆ? ಕಣ್ಣು ಆನೆಯನ್ನ ಕಂಡು ಆನೆನೇ ಆಗ್ಬಿಡ್ತು ಅಂತ ಇಟ್ಕೊಂಬಂತೆ. ಅವಾಗ ಏನೇನು ಮುಂದೆ ಕಾಣಿಸ್ತಾವೋ ಎಲ್ಲವೂ ಏನಾಗಿರ್ತವೆ? ಆನೆ. ಕಣ್ಣು ಹಾಗಾಗಿಲ್ಲ. ಮತ್ತೇನಿದೆ? ಅದು ಹೆಂಗಿದೆಯೋ ಹಂಗೆ ಇದೆ. ಕಣ್ಣು ಹೆಂಗಿದೆಯೋ ಹಂಗೆ ಇದೆ. ಅಂದ್ರೆ ಏನು ಏನು ಬದಲಾಗಿರ್ತವೆ? ದೃಶ್ಯಗಳು ಬದಲಾಗ. ರೂಪಂ ದೃಶ್ಯಂ ಲೋಚನಂ ದೃಕ್. ಇನ್ನ ಈ ಕಣ್ಣು, ನೀವು ಯಾವ್ದರ ಕಣ್ಣು ಅನ್ಕೊಡ್ರಿ, ಲೆನ್ಸ್ ಅನ್ಕೊಡ್ರಿ, ರೆಟಿನಾ ಅನ್ಕೊಡ್ರಿ, ಅಥವಾ ಈ ಗೋಲಕ ಅನ್ಕೊಡ್ರಿ, ನೀವು ಯಾವುದಕ್ಕೆ ಕಣ್ಣು ಅಂತೀರೋ ಅದು ಅನ್ಕೋರಿ, ಆ ಕಣ್ಣು ಅದು ಸದಾ ದೃಕ್ಕೋ ಏನು ಕಣ್ಣು ಕೂಡ ದೃಶ್ಯವಾಗ್ತದೆ. ಕಣ್ಣು ಕೂಡ ದೃಶ್ಯವಾಗ್ತದೆ. ಯಾರಿಗೆ ದೃಶ್ಯವಾಗ್ತದೆ? ಎಪ್ಪ ಎಪ್ಪ ಎಪ್ಪ ದೃಕ್ತು ಮಾನಸಂ. ದೃಕ್ ಯಾರು? ಮನಸ್ಸು. ಆ ಮನಸ್ಸು, ಆ ಮನಸ್ಸು ಹೇಳ್ತದ ಏನಕ್ಕೆ ಹೇಳ್ತದೆ ಗೊತ್ತೇನೋ? ಸಾಕಪ್ಪ ಸಾಕಿನ್ನ, ನೀ ಕಣ್ಣು ಮುಚ್ಚು, ಮುಚ್ಚು ಮುಚ್ಚು ಜನ ಮುಚ್ಚು, ಇನ್ನ ನಿದ್ರೆಗೆ ಹೋಗು ಅಂತ ಯಾರು ಹೇಳ್ತಾರೆ? ಮನಸ್ಸು ಕಣ್ಣಿಗೆ ಹೇಳ್ತದ ಅಂದ್ರೆ ಕಣ್ಣು ಏನಾಗ್ಬಿಡ್ತೀಗ? ರೂಪಂ ದೃಶ್ಯಂ ಲೋಚನಂ ದೃಕ್ ತದೃಶ್ಯಂ ಮಾನಸಂ ದೃಕ್. ಆಯ್ತಾ? ಈ ಮನಸ್ಸಾದರೂ ಕಾಯಂ ದೃಕ್ ಆಗಿರ್ತದೇನು? ಮನಸ್ಸು ಸದಾ ಕಾಯಂ ದೃಕ್ ಆಗಿರ್ತದೇನು? ಇಲ್ಲ. ಮನಸ್ಸು ಏನಾಗ್ತದೆ? ಅದು ಕೂಡ ದೃಶ್ಯ. ಮನಸ್ಸು ಹೆಂಗೆ ದೃಶ್ಯ ಆಗ್ತದಪ್ಪ? ಸರಿಯಾಗಿ ಉತ್ತರ ಕೊಡಿ. ಮನಸ್ಸಿನಲ್ಲಿ ಒಡಮೂಡುವ ವೃತ್ತಿಗಳು ನಮ್ಮ ಅನುಭವಕ್ಕೆ ಬರ್ತಿರ್ತಾವ. ನೋಡ, ನನಗೆ ಸಿಟ್ಟಿಗೆ ಹೋಗೋಣ, ಸಿಟ್ಟು ಬರ್ಲಿಕ್ಕತ್ತದ, ಈಗ ಸಿಟ್ಟು ಬರ್ಲಿಕ್ಕತ್ತದ, ನೋಡು ಬಂತೀಗ ಸಿಟ್ಟು ಬಂತು ಅಂದ್ರ ಸಿಟ್ಟು ಎನ್ನುವ ವೃತ್ತಿ ನಿನ್ನಲ್ಲಿ ಪುಟಿತಾ ಇರೋದು ನಿನಗೆ ಅನುಭವಕ್ಕೆ ಬರ್ತಾ ಇದೆ. ಈಗ ಸಿಟ್ಟು ಬಂತು, ಈಗ ನನಗೆ ದುಃಖ ಆಗ್ಯದ, ಈಗ ನನಗೆ ಇಂಥ ವಸ್ತು ಬೇಕನಿಸದ, ಇಂಥಲ್ಲಿ ಹೋಗ್ಬೇಕು ಅಂತ ಮನಸ್ಸಾಗಲಿಕ್ಕಿರ್ತದ. ಇವೆಲ್ಲ ಒಂದೇ ಥರ ಇರ್ತವೋ ಬೇರೆ ಬೇರೆ ಇರ್ತವೆ. ಒಂದೇ ಥರ ಇರ್ತದ, ಬೇರೆ ಬೇರೆ ಇರ್ತವೆ. ಒಂದು ಇದ್ದಂಗೆ ಒಂದಿಲ್ಲ. ಹೆಂಗೆ ರೂಪಗಳು ಬೇರೆ ಬೇರೆ, ಹೇಗೆ ಕಣ್ಣುಗಳು ಕೂಡ ಬೇರೆ ಬೇರೆ ಗುಣಗಳನ್ನು ವ್ಯಕ್ತಪಡಿಸ್ತವೆ, ಹಾಗೆ ಮನಸ್ಸು ಕೂಡ ಬೇರೆ ಬೇರೆ ವೃತ್ತಿಗಳನ್ನು ಹುಟ್ಟಾಕ್ತವೆ. ಇಷ್ಟು ಬೇರೆ ಬೇರೆ ವೃತ್ತಿಗಳು ಹುಟ್ಟು ಹಾಕಲ್ಪಟ್ಟಾಗಿಯೂ ಸಾಕ್ಷಿ ಹೇಗಿದ್ದಾನು ಹಾಗೆ ಈಗ ಸಾಕ್ಷಿ ಬಂತು. ದೃಗೇವನತು ದೃಶ್ಯತೆ, ದೃಶ್ಯಾ ದ್ವಿವೃತ್ತಯ ಸಾಕ್ಷಿ. ದ್ವಿವೃತ್ತಯ ದೃಶ್ಯಾ ಅವುಗಳಿಗೆಲ್ಲ ಸಾಕ್ಷಿ. ರೂಪಗಳನ್ನು ದೃಶ್ಯ ಅಂದ್ವಿ, ಕಣ್ಣನ್ನು ದೃಕ್ ಅಂತ ಕರೆದ್ವಿ. ಅದು ದೃಕ್ಕ ಆಗಿ ಉಳಿದಿಲ್ಲ, ಅದು ಕೂಡ ದೃಶ್ಯವಾಗಿಬಿಡ್ತು. ಮನಸ್ಸನ್ನು ದೃಕ್ ಅಂತ ಕರೆದ್ವಿ, ಮನಸ್ಸು ಕೂಡ ಅದು ದೃಶ್ಯವಾಗೋಯ್ತು, ಅದು ದೃಕ್ ಆಗಿ ಉಳಿದಿಲ್ಲ, ಮನಸ್ಸು ಕೂಡ ದೃಶ್ಯ ಆಗಿಬಿಡ್ತು. ಯಾರು ದೃಕ್ ಆದ್ರೆ ಈಗ ಯಾರು ಯಾರು ದೃಕ್ ಆದ್ರು? ಸಾಕ್ಷಿ. ಯಾರು ಸಾಕ್ಷಿ? ಯಾರು ಸಾಕ್ಷಿ? ನಾನೇ ಸಾಕ್ಷಿ. ಯಾರು ಸಾಕ್ಷಿ? ನಾನೇ ಸಾಕ್ಷಿ. ಸ್ವಲ್ಪ ಅಲ್ಲೇ ಏನು ಬಿಡ್ತೀರಿ ಎಲ್ಲರೂ? ಏನೋ ನಮೂನಿ ಭಯ ನಾನಂತ ಹೇಳಲಿಕ್ಕೆ ಅಹಂಕಾರ ಆಗ್ಬಿಟ್ರೆ ಏನ್ ಮಾಡೋದು? ಅಲ್ಪನಿಗೆ ಎಷ್ಟು ಚಂದ ಕರ್ಕೊಂಡ್ ಬಂದಿರ್ತೇನ, ಅಲ್ಲಿ ಬಂದ ತಕ್ಷಣ ಯಾಕ್ರಿ ಹಿಂಗ್ ಉಳಿದ್ರಿ, ಮತ್ತೆ ಇನ್ನೇನ್ ಮಾಡೋ ಸ್ವಾಮೀಜಿ? ನೀವೆಲ್ಲ ಸಾಕ್ಷಿ ಆತ್ಮ ತಂದು ನಿಲ್ಲಿಸಿದ್ಮೇಲೆ ಉತ್ತರ ಕೊಡ್ಲಿಕ್ಕೆ ಮನಸ್ಸಾಗುದಿಲ್ಲ. ನಾನ ಸಾಕ್ಷಿ, ಈ ನಾನನ್ನ ದೃಶ್ಯ ಮಾಡ್ರಿ. ಕಣ್ಣನ್ನ ದೃಶ್ಯ ಮಾಡಿದ್ರಿ, ಮನಸ್ಸನ್ನ ದೃಶ್ಯ ಮಾಡಿದ್ರಿ, ಬುದ್ಧಿಯನ್ನ ದೃಶ್ಯ ಮಾಡಿದ್ರಿ, ಈ ಸಾಕ್ಷಿ ನಾನೂನ ಇದನ್ನು ದೃಶ್ಯ ಮಾಡಿಬಿಟ್ರಿ. ದೃಗೇ ವನತು ದೃಶ್ಯತೆ, ಅದು ಯಾವತ್ತಿಗೂ ದೃಗ್ ಮಾತ್ರ, ಅದು ಎಂದಿಗೂ ದೃಶ್ಯ ಆಗುವುದು. ಅರ್ಥವಿಲ್ಲ, ಅದು ಎಂದೂ ದೃಶ್ಯ ಆಗುವುದಿಲ್ಲ ಅಂದ್ರೆ ದೃಶ್ಯ ಆಗುವುದಿಲ್ಲ ಅಂದ್ರೆ ಆಗುವುದಿಲ್ಲ. ಮಹಾಭಾರತದಲ್ಲಿಯೂ ಆಗಿಲ್ಲ, ಭಾಗವತದಲ್ಲಿಯೂ ಆಗಿಲ್ಲ, ರಾಮಾಯಣದಲ್ಲಿಯೂ ಆಗಿಲ್ಲ, ಇವು ಯಾವೂ ಎಂದು ದೃಶ್ಯ ಆಗೇ ಇಲ್ಲ. ಭಗವಂತ ಅವನು ದೃಶ್ಯ ವಸ್ತು ಅಲ್ಲ. ತತ್ರಾಪಿ ಸರ್ವೇ ಆಶ್ಚರ್ಯವತ್ ಪಶ್ಯತಿ, ಕಿಂ ಪಶ್ಯತಿ? ಭಗವಂತಂ ಪಶ್ಯತಿ. ಕಥಂ ಪಶ್ಯತಿ? ಅಧುನಾ ಆಗಚ್ಚತಿ, ಅಧುನಾ ಆಗಚ್ಚತಿ, ಅಧುನಾ ಆಗಚ್ಚತಿ. ಈಗ ಬರ್ತಾನೆ, ಈಗ ಬರ್ತಾನೆ, ಮ್ಯಾಲಿಂದ ಬರ್ತಾನೆ, ಕಿರಿಕ್ಯಾಗಿಂದ ಬರ್ತಾನೆ. ಅದಕ್ಕೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನ. ಸಾಕ್ಷಿ ಯಾವತ್ತಿಗೂ ಸಾಕ್ಷಿ ಅಲ್ಲ. ಇನ್ಫ್ಯಾಕ್ಟ್ ಆ ಸಾಕ್ಷಿ ಅನ್ನೋ ಶಬ್ದ ಕೂಡ ನ್ಯೂಟ್ರಲೈಸ್ ಮಾಡ್ಕೊಂಡ್ಬಿಡ್ಬೇಕು ಇದನ್ನ. ಸಾಕ್ಷ್ಯದ ಕಾರಣವಾಗಿ ಸಾಕ್ಷಿ ವಿನಃ, ಸಾಕ್ಷ್ಯ ಅಂದ್ರೇನು? ಯಾವುದಕ್ಕೆ ಸಾಕ್ಷಿಯೋ ಅದನ್ನು ಸಾಕ್ಷ್ಯ ಅಂತ ಕರೀತಾರೆ. ಯಾವುದಕ್ಕೆ ಸಾಕ್ಷಿ? ಆನೆ ವೃತ್ತಿಗೆ ಸಾಕ್ಷಿ. ಶುದ್ಧ ಅಂತಃಕರಣಕ್ಕೆ ಸಾಕ್ಷಿ. ಆತ್ಮ ಶಾಂತ ಸ್ಥಿತಿಗೆ ಸಾಕ್ಷಿ. ಶಾಂತ ಸ್ಥಿತಿ ಅನ್ನುವಂಥದ್ದು ಅದೊಂದು ಅವಸ್ಥ ಹೌದಲ್ಲ? ಅವಸ್ಥಾ ದೃಷ್ಟಿಯಿಂದ ಇವನಿಗೆ ಸಾಕ್ಷಿ ಅನ್ನೋ ಹೆಸರು. ಆ ಅವಸ್ಥ ಅನ್ನುವಂಥದ್ದು ಮಿಥ್ಯಾ ಅಂತ ಸ್ಪಷ್ಟವಾದಾಗ ಈ ಸಾಕ್ಷಿ ಏನಾಗ್ತದೆ? ನ್ಯೂಟ್ರಲೈಸ್ ಆಗಿಬಿಡ್ತದೆ. ಇದ್ದಲ್ಲಿ ಈಗೇನು ಉಳಿತು? ಬಾಯ್ ಮುಚ್ಚಿ ಏನು ಹೇಳಿ ಬರಂಗಿಲ್ಲ. ನೀವು ಅದೊಂದು ಹೇಳೋ ಚಾನ್ಸ್ ಇಟ್ಟು ಏನದು ಸಾಕ್ಷಿ ಸಾಕ್ಷಿ ಸಾಕ್ಷಿ, ಆ ಚಾನ್ಸ್ ಹೋಗ್ಬಿಡ್ತೀವಿ. ಬ್ರಹ್ಮತತ್ವಮಸಿ ಭಾವಯಾತ್ಮನಿ, ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ಜಾತಿ ನೀತಿ ಕುಲ ಗೋತ್ರ ದೂರವು, ನಾಮರೂಪ ಗುಣ ದೋಷವರ್ಜಿ. ಪಾಠ ಮಾಡಲೇ ಯಾರು? ದಿನ ದಿನ ಹೇಳ್ಕೊಡ್ತೀರಿ ಹೇಳ್ಕೊಳ್ತೀರಿ ಯಾವಾಗ ರೀ? ನನ್ನ ಇದು ಕೇಳಿಸ್ತಾ ಇಲ್ಲ ಇಲ್ಲೆಲ್ಲ. ನಿಮ್ಮ ಅಡಿಗೆ ಮನೆ ಹೇಳ್ಕೊಡ್ರಿ, ನೀವು ನಾ ಇಲ್ಲಿದ್ದು ಮಾತಾಡ್ತೇನೆ. ನಿಮ್ಮ ರೂಮ್ನಾಗ ಏನು ನಡೀತದೆ ನಾನು ಮಾತಾಡೋಂಗಿಲ್ಲ. ನನಗೆ ಸಾಮೂಹಿಕವಾಗಿ ಬೇಕು, ಸಾಂಘಿಕವಾಗಿ ಬೇಕು. ನನಗೂ ಈ ಕ್ಲಾಸಿಗೂ ಕನೆಕ್ಟ್ ಇತ್ತು, ನಮಗೂ ನಿಮ್ಮ ವೈಯಕ್ತಿಕ ಏನು ಕನೆಕ್ಷನ್ ಇಲ್ಲ. ಸಾಂಘಿಕ ಜೀವನ ನಡೆಸೋದು ಭಾರಿ ಇಂಪಾರ್ಟೆಂಟ್, ಬದಲಿಸ್ಕೋಬೇಕು ನೀವೆಲ್ಲ ಸಾಂಘಿಕವಾಗಿರ್ಲಿಕ್ಕೆ ಕಲಿಬೇಕು, ಕೂಡಿ ಬಾಳುವುದನ್ನು ಕಲಿಬೇಕು. ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದು ಕೂಡಿ ಬಾಳುವುದನ್ನು ಕಲಿಸ್ಬೇಕು. ಎಲ್ಲ ಬಿಟ್ಟುಕೊಟ್ಟು ಇಂಡಿವಿಜುವಲ್ ಆಗಿ ಡಿಸ್ಇಂಟಿಗ್ರೇಟೆಡ್ ಆಗಿ ಎಷ್ಟು ಕತೆ ಕೇಳಿರಿ ನೀವು, ಪಂಚತಂತ್ರ ಕಥೆಗಳಿಗೆ ಎಷ್ಟು ಕೇಳಿರಿ, ತುಂಡು ತುಂಡು ಕಟಿಗೆಗಳನ್ನು ತುಂಡು ತುಂಡಾಗಿಟ್ಟರೆ ಒಂದೊಂದನ್ನು ಪಟ ಪಟ ಮುರಿದೋಗ್ಬಿಡ್ಬೋದು. ಅದೇ ತುಂಡು ಕಟಿಗೆಗಳನ್ನು ಒಂದು ಗಂಟು ಮಾಡಿ ಕಟ್ಟಿಟ್ಟರೆ ಯಾರು ಮುರ್ಲಿಕ್ಕೆ ಆಗ್ತದೆ? ಈ ಬೆರಳುಗಳನ್ನು ಹೀಗೆ ಹಿಡಿದ್ರೆ ಯಾರಾದರೂ ಬೆರಳು ಮುರಿದು ಬಿಡ್ತಾರೆ. ಇದೇ ಬೆರಳನ್ನು ಮುಷ್ಟಿ ಮಾಡಿಬಿಟ್ರೆ ಹತ್ತು ಮಂದಿ ನೋಡಿಬಹುದು. ಎಷ್ಟು ಶಕ್ತಿ ಅದ, ಇಂಥ ಕತೆ ಎಷ್ಟು ಕೇಳಿದ್ರು ಸಣ್ಣ ಹುಡುಗಿಯಿಂದ ಇದ್ದಾಳೆ. ಇವತ್ತಿಗೂ ಇಬ್ಬರು ಮಂದಿ ಕೂಡ ಬಾಳ ಬಾಳ್ಲಿಕ್ಕಾಗೋದಿಲ್ಲ. ಯಾಕೆ ಬಾಳ್ಲಿಕ್ಕಾಗೋದಿಲ್ಲ ನಿಮಗೆ? ನಿಮ್ಮ ದೇವಸ್ಥಾನ ಬೇರೆ, ಅವ್ರ ದೇವಸ್ಥಾನ ಬೇರೆ, ನಿಮ್ಮ ಪೂಜಾ ಕೈಂಕರ್ಯ ಬೇರೆ, ಅವ್ರ ಪೂಜಾ ಕೈಂಕರ್ಯ ಬೇರೆ. ರೂಮ್ ರೂಮ್ ಹೋಗಿ ಜಗಳ ಆಡೋದ ಯಾವ ದೊಡ್ಡವರಿದ್ದೀರಿ, ಚಂದಾಗ ಅರ್ಥ ಮಾಡ್ಕೊಳ್ಳಿ. ಬೇರೆ ಸಂಪರ್ಕನ ಬರೋದಿಲ್ಲ, ಸಂಬಂಧನ ಬರೋದಿಲ್ಲ, ಹೋಗ್ಲಿ ಬಿಡಿ. ನಿಮ್ಮೊಟ್ಟಿಗೆ ನೀವಿರಿ, ನಿಮ್ಮೊಟ್ಟಿಗೆ ನೀವಿರಿ, ಜಗಳ ಯಾಕೆ? ಹತ್ತು ಮಂದಿ ಕಾಣುವಂಗೆ ಜಗಳ ಯಾಕೆ? ನಾವು ಎಲ್ಲ ಬಿಟ್ಟು ತಂದೆ ತಾಯಿ ಮನೆ ಮಾರು ಅಣ್ಣ ತಮ್ಮ ಬಂಧು ಬಾಂಧವರು ಆಸ್ತಿ ಪಾಸ್ತಿ ವ್ಯವಹಾರ ಎಲ್ಲ ಬ್ಯಾಡ್ರಪ್ಪೋ ಅಂತ ಬಿಟ್ಟು ಬಂದು ಇಲ್ಲದಾಗ ದ್ವೇಷ ಬೆಳೆಸ್ಕೊಂಬದ? ಅದು ಇಂಥ ವಿಚಾರಗಳು ಅಮೋಘವಾದ. ಅವನ ತಪ್ಪದ, ನಿಂದ ತಪ್ಪದ, ಯಾರ ತಪ್ಪದ, ನಮಗೇನಾಗಬೇಕಾಗಿದೆ? ತಪ್ಪು ಕ್ಷಮಾ ಮಾಡಿ ಬರೋಂಗಿಲ್ವ? ಕ್ಷಮಾ ಮಾಡಲಿಕ್ಕೆ ಎಷ್ಟು ತಿಳಿತದೆ? ಕ್ಷಮ ಮಾಡಿಬಿಡ್ರಿ, ಮುಗಿದಷ್ಟೇ. ಇನ್ನೂ ಇನ್ನೂ ಈಗ ಸಾಧನೆಯ ಪ್ರಾರಂಭದಲ್ಲಿ ಇಂಥ ಚಾಲೆಂಜಸ್ ಎಷ್ಟು ಬರ್ತಾವೋ ಏನೋ ನಿಮಗೆ, ಎಷ್ಟು ಆಘಾತಕಾರಿ ಸಂಗತಿಗಳು ನೀವು ಬರಬಹುದು. ಯಾರ ಜೊತೆ ಯುದ್ಧ ಮಾಡ್ತೀರಿ ನೀವು? ಕ್ಷಮಿಸ್ಬೇಕು ಕಲೀರಿ. ಯಾರು ಕ್ಷಮಿಸ್ತೀರಿ ಅವ್ರು ದೊಡ್ಡವರಾಗ್ತಾರೆ. ಯಾರು ಕ್ಷಮೆಗೆ ಪಾತ್ರರಾಗ್ತಾರೆ ಅವ್ರು ಯಾವತ್ತೂ ಸಣ್ಣವರಾಗಿ ಇರ್ತಾರೆ. ಇನ್ನೊಬ್ಬರನ್ನ ಕ್ಷಮಿಸಿ ನಾವು ದೊಡ್ಡವರಾಗಬೇಕು. ದೃಶ್ಯಾಹ ದ್ವಿವೃತ್ತಯ ಸಾಕ್ಷಿ ದೃಕೇವ ನ ತು ದೃಶ್ಯತಿ. ಸಾಕ್ಷ್ಯದಿಂದಾಗಿ ಸಾಕ್ಷಿ ಅಷ್ಟೇ ವಿನಃ ಇವನು ಸಾಕ್ಷಿನೂ ಅಲ್ಲ. ಆತ್ಮ ಇವನ ಸಾಕ್ಷಿಯೂ ಅಲ್ಲ. ಅಷ್ಟೇ ಈ ದಿನ ಸ್ಕಂತರ ಸತ್ ಸತ್ ಚಿತ್ತ ಆನಂದದಲ್ಲ, ಅದರ ಸತ್ ಶಬ್ದದಲ್ಲ. ಅದೇನ್ ಶಬ್ದ? ಜಸ್ಟ್ ಇರುವಿಕೆ. ಇದು ಗುಣ ಅಲ್ಲ, ಗುಣವಾಚಕ ಅಲ್ಲ, ಇದು ವಸ್ತುವಾಚಕನೂ ಅಲ್ಲ, ಇದು ಕಾಲವಾಚಕವೂ ಅಲ್ಲ. ಇದೆ ಸಾಕ್ಷಿ ಕರಗಬೇಕು, ಅವಾಗ ಏನು ಉಳಿತು? ಇದೆ ಎಚ್ಚರಿದ್ರ ಸಾಕ್ಷಿಯ, ಎಚ್ಚರ ತಪ್ಪಿದ್ರ ಸಾಕ್ಷಿಯ, ಎಚ್ಚರ ಇದ್ರ ಸಾಕ್ಷಿನ, ಎಚ್ಚರ ತಪ್ಪಿದ್ರ ಸಾಕ್ಷಿನ. ಸಾಕ್ಷಿಯಾಗಿದ್ದು ಎಚ್ಚರವಾಗಿರ್ತಾನೋ, ಎಚ್ಚರ ಇದ್ದುದರಿಂದಾಗಿ ಸಾಕ್ಷಿ ಆಗ್ತಾನ, ಎಚ್ಚರ ಇದ್ದುದರಿಂದಾಗಿ ಸಾಕ್ಷಿ. ಆ ಸಾಕ್ಷಿ ಅಲ್ಲದೆ ಹೋದ್ರೂ ಕೂಡ ಎಚ್ಚರ ಇರ್ತಾನಂತ ಆಯ್ತಲ್ಲ. ಸಿಂಪಲ್ ಸಿಂಪಲ್ ಮ್ಯಾಥಮೆಟಿಕ್ಸ್. ಇದ್ದಾನೆ, ಎಚ್ಚರವಾಗಿದ್ದಾನೆ, ಕೊನೆಯಿಲ್ಲ, ಅನಂತ ಆನಂದ. ಆಗಲೇ ನಾನು ಸಾಕ್ಷಿ ಅಂತ ಹೇಳಿದೆಲ್ಲ, ಆ ಸಾಕ್ಷಿ ಭಾವವನ್ನು ತೆಗೆದುಹಾಕಿದಾಗ ನೀನು ಯಾರು ಹೇಳಿ? ಸತ್ತು ಚಿತ್ತು ಆನಂದ. ಇದನ್ನು ಹೇಳಲಿಕ್ಕೆ ಭಯ ಬೀಳಬೇಕಾಗಿದೆ. ಸಾಕ್ಷಿ ಅಂತ ಹೇಳಬೇಕಾದ್ರೆ ಭಯ ಬಿಡಬಹುದು. ಈಗ ಸಾಕ್ಷಿ ಇದು ಘಟನೆಯನ್ನು ತೋರಿಸ್ತದೆ. ಏನಕ್ಕೆ ಸಾಕ್ಷಿ, ಎಷ್ಟು ಗಂಟೆಗೆ ಸಾಕ್ಷಿ, ಕಾಲವಾಚಕ ತೋರಿಸ್ತದೆ. ಏನೇನಕ್ಕೆ ಸಾಕ್ಷಿ, ಸತ್ತು ಚಿತ್ತು ಆನಂದ. ಕಾಲವಾಚಕ ಅಲ್ಲ, ವಸ್ತುವಾಚಕ ಅಲ್ಲ, ದೇಶವಾಚಕ ಅಲ್ಲ, ಘಟನೆ ಇಲ್ಲ, ಏನೂ ಇಲ್ಲ. ಈವನ್ ದೆನ್ ಯು ಆರ್ ಸಚ್ಚಿದಾನಂದ. ಓಂ ತತ್ಸತ್. ರೂಪಂ ದೃಶ್ಯಂ ಲೋಚನಂ ದೃಕ್, ತದೃಶ್ಯಂ ದೃಕ್ತು ಮಾನಸಂ. ದೃಶ್ಯಾದಿ ವೃತ್ತಯ ಸಾಕ್ಷಿ, ದೃಗೇವ ನತು ದೃಶ್ಯತೆ. ನೀಲಪೀತ ಸ್ಥೂಲ ಸೂಕ್ಷ್ಮ, ಹ್ರಸ್ವ ದೀರ್ಘಾದಿ ಭೇದತಃ, ನಾನಾ ವಿಧಾನಿ ರೂಪಾಣಿ. ಪಶ್ಯೇ ಲೋಚನ ಮೇ ಕಥಾ, ಆಂದ್ಯಮಾಂದ್ಯಪಟುತ್ವೇಷು ನೇತ್ರಧರ್ಮೇಷು ಚೈಕಥಾ. ಮುಂದೆ ಸಂಕಲ್ಪ ಏನ್ ಮನಶ್ರೋತ್ರ, ಸ್ವಗಾಧೌ ಯೋಜ್ಯತಾಮಿದಂ. ಒಂದೊಂದನ್ನಾಗಿ ಡಿಟೇಲ್ ಆಗಿ ತೋರಿಸ್ಕೊತ ಹೋಗ್ತಾರೆ. ಈಗ ವೆರಿ ಬ್ಯೂಟಿಫುಲ್. ಒಂದೊಂದು ಶ್ಲೋಕ ಬಂದಂಗೆ ಕ್ಲಿಯರ್ ಮಾಡ್ಕೊತ ಹೋಗ್ತಾರೆ. ಏನು ಅಂತಂದ್ರೆ, ರೂಪಗಳು ಹೇಗೆ ದೃಶ್ಯ, ಕಣ್ಣು ಹೇಗೆ ದೃಕ್. ಒಂದು ಶ್ಲೋಕ ಪೂರ್ತಿ ಅದನ್ನು ಕ್ಲಿಯರ್ ಮಾಡ್ತಾರೆ. ಹಾಗೆ ಮುಂದೆ ಬಂದರೆ, ಕಣ್ಣು ಹೇಗೆ ದೃಶ್ಯ, ಮನಸ್ಸು ಹೇಗೆ ದೃಕ್, ಅದನ್ನು ಪೂರ್ತಿ ಕ್ಲಿಯರ್ ಮಾಡ್ತಾರೆ. ವೆರಿ ಬ್ಯೂಟಿಫುಲ್ ಟೆಕ್ಸ್ಟ್, ಭಾರಿ ಸುಂದರವಾದ ಗ್ರಂಥ ಇದು. ನನಗೆ ಭಾರಿ ಇಷ್ಟವಾದ ಗ್ರಂಥ. ಜನರಲಿ ಮೊದಲೆಲ್ಲ ನಾನು ಇದನ್ನು ಕ್ಯಾಂಪಿನಲ್ಲಿ ಬಹಳ ತಗೋತಾ ಇದ್ದೆ. ಈಗ ಈ ಉಪನಿಷತ್ ಭಗವದ್ಗೀತೆಗಳು ಜಾಸ್ತಿ ಆಗಿರೋದ್ರಿಂದ